ಹಾಗೂ ಡಿಜಿಟಲ್ ವಿಷಯ ರಚನೆಯಲ್ಲಿ ಬೆಂಗಳೂರನ್ನು ಜಾಗತಿಕ ರಾಜಧಾನಿಯನ್ನಾಗಿ ಮಾಡುವ ಗುರಿ ಸಚಿವ ಪ್ರಿಯಾಂಕ್ ಖರ್ಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಬನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ತಾಲೂಕಿನ ಗಿಲ್ಲೇಸ್ಗೂರು ಗ್ರಾಮದ ಆರ್ ನರಸಿಂಹ ನಾಯಕ್ ಅವರ ಪಪಾಯ ಬೇಸಾಯದ ಅನುಭವಗಳನ್ನು, ಹಾಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ಕೊನೆಯಲ್ಲಿ ಪೇಟೆ ದಾಣಿಯನ್ನು ಕೇಳಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳಿ ಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೀಗ ಕೇಳೋಣ. ರಾಯಚೂರು ತಾಲೂಕಿನ ಗಿಲ್ಲೇಸ್ಕೂರು ಗ್ರಾಮದ ಆರ್ ನರಸಿಂಹ ನಾಯಕ್ ಅವರ ಪಪಾಯ ಬೇಸಾಯದ ಅನುಭವಗಳನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ, ಇತ್ತೀಚೆಗೆ ರೈತ ಬಾಂಧವರು ಬಹಳಷ್ಟು ಜನ ತೋಟಗಾರಿಕೆ ಬೆಳೆಗಳಿಗೆ ಬರ್ತಿದ್ದಾರೆ. ಮುಖ್ಯವಾಗಿ ಬಹುವಾರ್ಷಿಕ ಹಣ್ಣುಗಳ ಬೆಳೆಗಳ ನೋಡಿದರೆ ದಾಳಂಬರಿ ಆಗಿರ್ಬೋದು, ಪಪಾಯ ಆಗಿರ್ಬೋದು, ಅಥವಾ ಈ ಗೌವಾ ಆಗಿರ್ಬೋದು, ಈ ಥರ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಹಲವಾರು ಜನ ರೈತ ಬಾಂಧವರು ಈ ಸಾಂಪ್ರದಾಯಿಕ ಕೃಷಿಯನ್ನು ಮಾಡದೆ ಇಲ್ಲಿ ವಾಣಿಜ್ಯ ಬೆಳೆಗಳ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಬಹುವಾರ್ಷಿಕ ಬೆಳೆಗಳನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರು ತಾಲೂಕಿನ ಗಿಲ್ಲೇಸ್ಗೂರು ಗ್ರಾಮದ ಆರ್ ನರಸಿಂಹ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ತೋಟಗಾರಿಕಾ ರೈತರು. ಸುಮಾರು ವರ್ಷಗಳಿಂದ ಇವರಿಗೆ ತೋಟಗಾರಿಕಾ ಬೆಳೆಗಳು, ಮುಖ್ಯವಾಗಿ ಪಪಾಯ ಬೆಳೆಯನ್ನು ಮಾಡಿದಂತಹ ಅನುಭವ ಇದೆ. ಇತರರ ಜಮೀನನ್ನು ಲೀಸಿಗೆ ತಗೊಂಡು 2-3 ವರ್ಷ ಅದನ್ನು ಲೀಸಿಗೆ ಬರೆಸ್ಕೊಂಡು ಆ ಒಂದು ಹೊಲದಲ್ಲಿ ಹಣ್ಣನ್ನು ಬೆಳೀತಾರೆ, ಮುಖ್ಯವಾಗಿ ಪಪ್ಪಾಯನ್ನು ಬೆಳೀತಾ ತಮ್ಮದೇ ಆದಂಥ ಒಂದು ಕೃಷಿ ಬದುಕನ್ನು ಮಾಡಿಕೊಂಡು ಹೋಗ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಈ ಪಪ್ಪಾಯ ಬೆಳೆಯ ಬೇಸಾಯದ ಅನುಭವಗಳನ್ನು ತಿಳ್ಕೊಳ್ಳೋಣ. ನರಸಿಂಹ ನಾಯ್ಕರು, ಈಗ ತಾವು ಪಪ್ಪಾಯವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಈ ಬೆಳೆ ಬಹಳಷ್ಟು ಲಾಭ ಅದ. ಇತ್ತೀಚೆಗೆ ರೈತ ಬಾಂಧವರು ಈಗ ದಾಳಂಬರಿಗೆ ಹೋಗ್ತಾರೆ, ಅಂಜೂರಿಗೆ ಹೋಗ್ತಾರೆ, ಬೇರೆ ಬೇರೆ ಹಣ್ಣುಗಳಿಗೆ ಹೋಗ್ತಾರೆ. ತಾವು ಪಪ್ಪಾಯವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಈಗ ನಮಗೆ ಬಹಳಷ್ಟು ತಿಳಿಸಿದೆ ಸರ್. ಮೊದಲನೇದಾಗಿ ಈ ಪಪ್ಪಾಯಿ ಬಗ್ಗೆ ನಮಗೆ ಮಾಹಿತಿ ಸ್ವಲ್ಪ ಗೊತ್ತಾಗಿರೋದು, ಹಾಗಾಗಿ ನಾವು ಅದನ್ನೇ ಫಸ್ಟಾಗಿ ಮುಖ್ಯವಾಗಿ ಬೆಳೆದಿವಿ. ಬೆಳೆದ ತಕ್ಷಣ ನಮಗೆ ಒಳ್ಳೆಯ ಆದಾಯ ಬಂತು, ಒಳ್ಳೆ ಬೆಳೆನೂ ಬಂತು. ಅದರಿಂದನೇ ನಾವು ಅದನ್ನು ಕಂಟಿನ್ಯೂ ಆಗಿ ಮಾಡ್ಕೊತಾನೆ ಈಗ ಸುಮಾರು 5-6 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಅದನ್ನು ಹೆಂಗೆ ಈಗ ಪಪ್ಪಾಯ ಬೆಳಿಬೇಕಪ್ಪ ಅಂತಂದ್ರೆ ಮಾಹಿತಿ ಬೇಕು. ಈಗ ಸಾಲಿನ ಸಾಲಿಗೆ ಎಷ್ಟು ಹಾಕ್ಬೇಕು, ಗಿಡದಿಂದ ಗಿಡಕ್ಕೆ ಎಷ್ಟು ಹಾಕ್ಬೇಕು, ತಳಿಗಳನ್ನ ಯಾವ್ದು ಆಯ್ಕೆ ಮಾಡ್ಕೋಬೇಕು, ಇವೆಲ್ಲ ಮಾಹಿತಿಗಳು ಸಾಮಾನ್ಯವಾಗಿ ತಿಳಿದುಕೊಂಡೇ ನಾವು ಬೆಳೆಗಳಿಗೆ ಹೋಗಬೇಕಾಗ್ತದೆ. ನೀವು ಎಲ್ಲಿಂದ ತಗೊಂಬಂದ್ರಿ ಮಾಹಿತಿ, ಯಾರು ಹೇಳಿದ್ರಿ ನಿಮಗೆ ಮಾಹಿತಿ? ಈಗ ನಮಗೆ ಸ್ವಲ್ಪ ಕಾಂಟ್ಯಾಕ್ಟ್ ಆಂಧ್ರದಿಂದನೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಸರ್. ಅನಂತಪುರದಿಂದ ಸ್ವಲ್ಪ ರೈತರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಆಮೇಲೆ ಈ ನಮ್ಮ ರಾಯಚೂರು ತಾಲೂಕಿನಲ್ಲಿ ಕೃಷಿ ನಿರ್ದೇಶಕ ಇದರಿಂದನೂ ತೋಟಗಾರಿಕೆ ಅವರಿಂದನೂ ಸ್ವಲ್ಪ ಮಾಹಿತಿ ಪಡ್ಕೊಂಡಿದ್ದೀವಿ ಸರ್. ಈ ಗಿಡದಿಂದ ಗಿಡಕ್ಕೆ ಎಷ್ಟು ಹಾಕಬೇಕು, ಸಾಲಿನಿಂದ ಸಾಲಿಗೆ ಎಷ್ಟು ಹಾಕಬೇಕು, ಯಾವ ತಿಂಗಳಲ್ಲಿ ಹಾಕಿದರೆ ನಮಗೆ ಒಳ್ಳೆ ಬೆಳೆ ಬರ್ಬೋದು ಅನ್ನೋ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡೇ ನಾವು ಅದನ್ನು ಮಾಡೋಕ್ಕೆ ಸ್ವಲ್ಪ ಮುಂದೆ ಹೋಗಿದ್ವಿ ಸರ್. ಈಗ ಸ್ಟಾರ್ಟಿಂಗಲ್ಲಿ ತಾವು ಹೇಳಿದ್ರಿ ಈಗ 5 ವರ್ಷದಿಂದ ತಮ್ಮದು ಪಪ್ಪಾಯದಲ್ಲಿ ಅನುಭವ ಇದೆ ಅಂತ ಹೇಳ್ಬಿಟ್ಟು, ಪ್ರಾರಂಭದಲ್ಲಿ ಎಷ್ಟು ಎಕರೆಯಿಂದ ಸ್ಟಾರ್ಟ್ ಮಾಡಿದ್ರಿ ತಾವು? ಪ್ರಾರಂಭದಲ್ಲಿ ಸರ್ ಒಂದು 3 ಎಕರೆ ಹಾಕಿದ್ವಿ. ಗಾಣದಾಳದಲ್ಲಿ ಹಾಕಿರೋದು ಸರ್ ಫಸ್ಟ್ ಮೊದಲನೇದಾಗಿ. ಬಟ್ ಅದರಲ್ಲಿ ನನಗೆ ಅಷ್ಟೇನು ಸಕ್ಸಸ್ ಕಂಡಲಿಲ್ಲ. ಆದ್ರೂ ಲಾಸ್ಟ್ ಮೂಮೆಂಟಲ್ಲಿ ಮೇ ಜೂನ್ ತಿಂಗಳಲ್ಲಿ ಸ್ವಲ್ಪ ಒಳ್ಳೆ ಬೆಳೆನೂ ಬಂತು, ಆಮೇಲೆ ಒಳ್ಳೆ ರೇಟೂ ಸಿಕ್ತು. ಅದೇ ನನಗೆ ಧೈರ್ಯ, ಅದೇ ನನಗೆ ಈ ಪಪ್ಪಾಯಿಲಿಂದನೇ ಇದನ್ನು ಮಾಡ್ಕೊಂತ ಹೋಗ್ಬೇಕು ಅನ್ನೋದು ಒಂದು ನನಗೆ ಮುಂದೆ ಬಂದೆ ಸರ್, ಅದು ಮಾಡ್ಬೇಕಂತ ಹೇಳಿ. ಅಂದ್ರೆ ತಮ್ಮದು ಸ್ವಂತ ಭೂಮಿ ಇದೆ ಅಥವಾ ಏನು ಇತರರ ಭೂಮಿಯನ್ನು ಲೀಸಿಗೆ ತಗೊಂಡು ಮಾಡ್ತೀರಿ? ನಮ್ಮ ಸ್ವಂತ ಭೂಮಿ ಅಂತೂ ಒಂದು 3 ಎಕರೆ ಇದೆ ಸರ್. ಆದ್ರೂ ಅದನ್ನ ಈ ಪಪ್ಪಾಯಿ ಬೆಳೆ ಬೆಳೆಯೋಕ್ಕೆ ಆಗುತ್ತಿಲ್ಲ. ಅದನ್ನ ಏನಿದ್ರೇ ಭತ್ತ ಬೆಳೆಯಕ್ಕೆ ಮಾತ್ರ ಬರುತ್ತೆ ಅದು. ಇದರಿಂದ ನಾನು ಬೇರೆ ಹೊಲಗಳನ್ನು ನಾನು ಲೀಸಿಗೆ ತಗೊಂಡು ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ತಮ್ಮದು ಸ್ವಂತ ಭೂಮಿ 3 ಎಕರೆ? 3 ಎಕರೆ ಸರ್. ಮತ್ತೆ ಇತರ ಈ ಒಂದು ತೋಟಗಾರಿಕೆ ಬೆಳೆ ಪಪ್ಪಾಯ ಬೆಳಿಬೇಕಪ್ಪ ಅಂತಂದ್ರೆ ತಾವು ಇತರ ಭೂಮಿಯನ್ನ ಲೀಸಿಗೆ ತಗೊಂಡು? ಲೀಸಿಗೆ ತಗೊಂತೀವಿ ಸರ್. ಎಲ್ಲೆಲ್ಲಿ ಲೀಸ್ ತಗೊಂತೀರಿ ಅಥವಾ ಈಗ ಸದ್ಯಕ್ಕೆ ನಿಮ್ದು 8 ಎಕರೆ ಭೂಮಿ ಲೀಸಿಗೆ ತಗೊಂಡು? ಸದ್ಯಕ್ಕೆ ಸರ್ ಕೆರೆಬೂದೂರಲ್ಲಿ ಒಂದು 5.5 ಎಕರೆ ಸರ್. ಈಗ ಅದೇ ನಮ್ಮ ಊರು ಬಗ್ಲಾಗೆ ತುರ್ಕೊಲ್ದೋಣೆ ಅಂತ ಹೇಳಿದೆ ಸರ್, ಅಲ್ಲಿ ಒಂದು 4 ಎಕರೆ ತಗೊಂಡು ಲೀಸಿಗೆ ತಗೊಂಡೇ ಅಲ್ಲಿ ಸುಮಾರು ಇವಾಗ 10-10.5 ಎಕರೆಯಲ್ಲಿ ಪಪ್ಪಾಯಿ ಮಾಡಿದ್ದೀನಿ ಸರ್ ಈ ವರ್ಷ. ನೋಡ್ರಿ ಬಹಳ ಮಂದಿ ಹೇಳೋದು 1 ಎಕರೆ 2 ಎಕರೆ ಹೋಗ್ಬೇಕು, 10 ಎಕರೆ ಮಾಡಿದ್ರಪ್ಪ ಅಂತಂದ್ರೆ ಖರ್ಚು ಜಾಸ್ತಿ ಆಗ್ತದೆ, ರೇಟ್ ಸಿಗ್ಲಿಲ್ಲಪ್ಪ ಅಂತಂದ್ರೆ ಸುಟ್ಕೊಂತೀವಿ ಕೈ ಅಂತ ಹೇಳಿ. ತಾವು 10 ಎಕರೆ ಭೂಮಿಯನ್ನು ಹೆಂಗೆ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಕಷ್ಟನೇ ಇದೆ ಸರ್. ಬಟ್ ಆದ್ರೂ 1 ಎಕರೆಗೆ ಸುಮಾರು ಏನಿಲ್ಲ ಅಂದ್ರೆ ಖರ್ಚು 1,20,000-22,000 ಬರುತ್ತೆ ಸರ್. ಆದ್ರೂ ನಮಗೆ ಈ ಬೆಳೆಯಲ್ಲಿ ನಾನಂತೂ ಲಾಸು ಕಂಡಿಲ್ಲ, ಅದೇ ನನಗೆ ಧೈರ್ಯ ಸರ್. ಲಾಸ್ ಇಲ್ಲಾರ್ದೇನೆ ನಾನು ಮಾಡ್ಕೊಂತ ಹೋಗಿದ್ದೀನಿ, ಹಾಗಾಗಿ ನನಗೆ ಅದೇ ಒಂದು ಧೈರ್ಯದಿಂದನೇ ಮಾಡ್ತಾ ಇದ್ದೀನಿ ಸರ್ ಇವಾಗ್ನು. ನೋಡಿ ನರಸಿಂಹನಾಯ್ಕ ಅವ್ರಿಗೆ 9 ಎಕರೆ ಭೂಮಿ ಲೀಸ್ ಇದೆ ತಮ್ಮದು, ಯಾಕಂತಂದ್ರೆ 3 ಎಕರೆ ತಮ್ಮದು ಸ್ವಂತ ಭೂಮಿ ಈ ಒಂದು ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತ ಅಲ್ಲ ಅದು. ಈಗ ಲೀಸಿಗೆ ತಗೊಂತಿರಲ್ಲ, ಮತ್ತೆ ಹೆಂಗ್ ಲೀಸ್ ವ್ಯವಹಾರಗಳು ಲೆಕ್ಕಪತ್ರ, ಎಷ್ಟು ಎಕರೆಗೆ ಮತ್ತೆ ಎಕರೆಗೆ ಎಷ್ಟು ತಗೊಂತಾರ ಅವರು? ಎಕರೆಗೆ ಸರ್ ಒಂದು 25,000-30,000 ಸರ್ ನಡೆದಿರೋದು ಈಗ ಎಕರೆಗೆ. ಎಕರೆಗೆ ಒಂದು 2 ವರ್ಷ ನಾನು ಲೀಸ್ ಬರ್ಸ್ಕೊಂತೀನಿ ಸರ್. ಈಗ 1 ವರ್ಷ ಅಂದ್ರೆ ನಮ್ಗೆ ಬೆಳೆ ಬರೋದೇ ಅದು ಒಂದು 10-12 ತಿಂಗಳವರೆಗೆ ಬರುತ್ತೆ ಸರ್ ಅದು. ಅದರಿಂದ ನಾನು ಸುಮಾರಾಗಿ ಒಂದು 2 ವರ್ಷ ಬರ್ಸ್ಕೊಂತೀನಿ. ಆಮೇಲೆ ಅವರು ರೈತರು ಕೊಟ್ಟರೆ ಮಾಡ್ತೀವಿ ಸರ್, ಕೊಡಲಿಲ್ಲ ಅಂದ್ರೆ ಮತ್ತೆ ಬೇರೆ ಹೊಲನು ನಾನು ಹುಡ್ಕೊಂಡು ಮಾಡ್ತೀನಿ ಸರ್. ಈಗ ಪಪ್ಪಾಯಿ ಬೆಳಿಬೇಕಪ್ಪ ಅಂತಂದ್ರೆ ಮತ್ತೆ ಸುತ್ತಲೂ ಫೆನ್ಸಿಂಗ್ ಹಾಕ್ಬೇಕು, ಮತ್ತೆ ಕಂಬ ಹಾಕ್ಬೇಕು, ತಂತಿ ಬೇಲಿ ಹಾಕ್ಬೇಕು, ಯಾಕಂತಂದ್ರೆ ದಕ್ಕಡಿ ಭಾಳ ಆತದ. ಈಗ ಹಣ್ಣುಗಳು ಆತಪ್ಪ ಅಂತಂದ್ರೆ ಈಗ ಆಜು ಬಾಜು ತಿನ್ನೋದು ಮಾಲ್ ಅದು, ನನಗೆ ಬೇಕು ಅಥವಾ ಯಾರೋ ಗೊತ್ತಾರ ಟೈಮ್ದಲ್ಲಿ ಇದನ್ನು ಕಿತ್ಕೊಂತಾರೆ, ಅದು ಎಲ್ಲ ಖರ್ಚು ಎಲ್ಲ ನಿಮ್ದೇ ಸ್ವಂತನ ಅಥವಾ ಈಗ ಲೀಸಿ ಕೊಟ್ಟು ರೈತರದ್ದು ಜವಾಬ್ದಾರಿನ ಹೇಗೆ? ಎಲ್ಲ ನಾವೇ ಮಾಡ್ಕೋಬೇಕು ಸರ್. ಅಂದ್ರೆ ನಾನು ಫಿನಿಶಿಂಗ್ ಮಾಡಲ್ಲ ಸರ್. ಅದೇನಿದ್ರೆ ಸ್ವಲ್ಪ ಏನಾರ ಈಗ ಆಕಳು ಊರು ಬಗಲಾಗಿದ್ರೆ ಹೊಲ, ಅದಕ್ಕೆ ಸ್ವಲ್ಪ ಇವು ದನಗಳದು ಅವು ಇವು ಜಾಸ್ತಿ ಇತ್ತಪ್ಪ ಅಂದ್ರೆ ಮಾಮೂಲಾಗಿ ಸೋಲಾರು ಯೂಸ್ ಮಾಡಿಕೊಂಡು ಮಾಡ್ತೀವಿ ಸರ್. ಸೋಲಾರ್ ಫಿನಿಶಿಂಗ್ ಮಾಡ್ಕೊಂತೀನಿ ಸರ್. ಅಷ್ಟು ಬಿಟ್ಟೋದ್ಮೇಲೆ ಅಲ್ಲೇ ಬಿಟ್ಟು ಹೋಗ್ತೀರಾ ಏನೋ ನೀವು ತಗೊಂಡು? ಇಲ್ಲ ನಾನು ತಗೊಂತೀನಿ ಸರ್. ಮತ್ತೆ ನಾನೇ ತಗೊಂತೀನಿ. ಅಂದ್ರೆ ನೀರಿನ ವ್ಯವಸ್ಥೆ, ನೀರು ಅದಕ್ಕೆ ಚೆನ್ನಾಗಿರ್ಬೇಕು ಸರ್. ನೀರು ಇದ್ರೇನೆ ಬೆಳೆ ಬರೋ ಸರ್. ಈಗ ಜನವರಿ ಫೆಬ್ರವರಿಲಿಂದನೇ ನೀರು ಜಾಸ್ತಿ ಬೇಕು ಸರ್ ಬೆಳಿಗ್ಗೆ ಬಂದು. ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಇದ್ರು ಮಾಡ್ಕೊಂಡು ಹೋಗ್ಬೋದು ಸರ್. ಹೆಂಗ ದೊಡ್ಡ ಹಾಕೊಂತ ಹೋಗ್ತದ ಹಂಗಂಗ್ ನಾವು ಜಾಸ್ತಿ ನೀರು ಬಿಡ್ಬೇಕಾಗ್ತದೆ. ಬಿಸಿಲು ಯಾವ ತರ ಜಾಸ್ತಿ ಆಗುತ್ತೆ ಸರ್ ಆವಾಗ ನೀರು ಜಾಸ್ತಿ ಬೇಕಾಗುತ್ತೆ. ಆ ಟೈಮಲ್ಲಿ ನೀರು ಇಲ್ಲ ಅಂದ್ರೆ ಹೂವು ಬಿಡಂಗಿಲ್ಲ ಸರ್, ಕಾಯಿನೂ ಒಂಥರ ಮೆತ್ತಗಾಗ್ಬಿಟ್ಟು ಅದು ಸಣ್ಣದು ಇದು ಬರಲ್ಲ ಸರ್. ಹೌದು, ಈಗ 25-30 ಸಾವಿರ ರೂಪಾಯಿ ಪ್ರತಿ ಎಕರೆಗೆ ತಾವು ಲೀಸ್ ಕೊಡ್ತೀರಿ, ಏನು ಸ್ಟಾರ್ಟಿಂಗ್ ಅಲ್ಲಿ ಬರ್ಕೊಟ್ಟಾಗ ಏನಾದರೂ ಅವರಿಗೆ ಅಡ್ವಾನ್ಸ್ ಕೊಡ್ಬೇಕಾ ಅಥವಾ ಏನು ಬೆಳೆ ಮೇಲೆ ಕೊಡ್ತೀರಾ ಹೇಗೆ? ಬರ್ಕೊಟ್ಟಾಗ ಏನಿಲ್ಲ ಸರ್, ಎಲ್ಲಾನು ಒಟ್ಟಿಗೆ ಕೊಡಬೇಕು, ದುಡ್ಡು ಕೊಟ್ಟ ಮೇಲೆ ಅವ್ರು ಬರ್ದು ಕೊಡ್ತಾರೆ ಸರ್. ಅಂದ್ರೆ ಒಂದು ವರ್ಷದ ಕೊಡ್ತೀವಿ ಸರ್, 2 ವರ್ಷದ ಕೊಡಲ್ಲ. ಮತ್ತೆ ನೆಕ್ಸ್ಟ್ ಏನಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಮತ್ತೆ ಆ ವರ್ಷದ್ದು ಕೊಡ್ತೀವಿ ಸರ್. ಏನು ಇಲ್ಲಪ್ಪ, ಈಗ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಮೊದಲನೇ ವರ್ಷ ನೀವು ಬೆಳೆದದ ಬೆಳೆ ಚಲೋ ಬಂತು, ಇಲ್ಲ ನಾವು ಮಾಡ್ಕೋತೀವಿ ನೀವು ಬಿಡ್ರಿ, ಮತ್ತೆ ಮುಂದಿನ ವರ್ಷ ಕೊಡಲಿಲ್ಲ ಅಂದ್ರೆ? ಈಗ ಅಂತವ್ರೇನು ಯಾರು ನನಗೆ ಅಂದಿಲ್ಲ ಸರ್, ಬಟ್ ಆ ತರ ಅಂದ್ರೆ ಬಿಡ್ಬೇಕಾಗುತ್ತೆ ಸರ್. ಆಗತ್ತೆ, ಕೆಲವೊಂದ್ಸಲ ಏನಾಗುತ್ತೆ, ಈಗ ನಾವು ಮಾಡೋ ಪದ್ಧತಿಗೂ ಕೂಡ ಅವ್ರು ಮಾಡೋ ಪದ್ಧತಿ, ಅವರು ಭೂಮಿಯಲ್ಲಿ ಚಲೋ ಲಾಭ ಬೈತ ಅಂತೇಳಿ ಅವ್ರಿಗೆ ಗೊತ್ತಾಯ್ತಪ್ಪ ಅಂತಂದ್ರೆ ನಾವು ಮಾಡ್ತೀನಿ. ಹಂಗೂ ಅವ್ರು 2ನೇ ವರ್ಷ ಬಿಟ್ಟು ನಮ್ಗೆ 3ನೇ ವರ್ಷ ಅವ್ರೂ ಹಾಕೊಂಡಿದ್ದಾರೆ ಸರ್, ಕೆಲವೊಂದು ಕಡೆ ನಮ್ಮನ್ನ ನೋಡಿ ಹಾಕೊಂಡಿದ್ದಾರೆ ಸರ್, ಆದ್ರೆ ಸ್ವಲ್ಪ ಫೇಲ್ ಓವರ್ ಆಗಿದ್ದಾರೆ. ಅದು ಮಾಡೋ ಪದ್ಧತಿಗಳು ಅವ್ರಿಗೆ ಬೇಕಾಗ್ತದೆ, ತಂತ್ರಗಾರಿಕೆ ಬೇಕಾಗ್ತದೆ, ಸ್ಪ್ರೇಯಿಂಗ್ ಮಾಡೋದು, ಮಾರ್ಕೆಟ್ ಅವೆಲ್ಲ ನೋಡ್ಕೊಂಡು ಅವ್ರಿಗೆ ಅನುಭವ ಇರೋದಿಲ್ಲ. ಮಾರ್ಕೆಟಿಂಗ್ ಸ್ವಲ್ಪ ಗೊತ್ತಿರ್ಬೇಕು ಸರ್, ಎಲ್ಲರೂ ಪರಿಚಯ ಆಗಿರ್ಬೇಕು, ಅವರು ಅಂದ್ರಲಿಂದನೂ ಬರ್ತಾರೆ ಸರ್ ಮಾರ್ಕೆಟಿಂಗ್ ಮಾಡಕ್ಕೆ. ಈಗ ಅಂತವರೆಲ್ಲ ಪರಿಚಯ ಇದ್ರೆ ನಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸಿಕೊಂಡು ಅವು ಹಣ್ಣು ಕಟಿಂಗ್ ಬಂದಾಗ ಟೈಮ್ ಟು ಟೈಮ್ ಕಟಿಂಗ್ ಮಾಡಿಸ್ಬೇಕು ಸರ್. ಸುಮಾರು ಒಂದು ವಾರ ಹಂಗ ಇದಾಯ್ತು ಅಂದ್ರೆ ವೇಸ್ಟ್ ಆಗೋಗುತ್ತೆ, ಹಣ್ಣಾಗೋಗುತ್ತೆ. ಜಾಸ್ತಿ ಹಣ್ಣಾಗ ಹೋದ್ರೆ ಕಟ್ ಮಾಡಲ್ಲ ಸರ್, ಅದು ಕಟ್ ಮಾಡಲ್ಲ. ಈಗ ಮೊದಲನೇ ವರ್ಷ ಹಾಕಿದ್ರಲ್ಲ ತಾವು 3 ಎಕರೆ ಭೂಮಿಯಲ್ಲಿ, ಅವಾಗ ಹೆಂಗಾಯ್ತು ನಿಮಗೆ ಎಲ್ಲ ಡ್ರಿಪ್ ವ್ಯವಸ್ಥೆ ಆಗಿರ್ತು, ಬೀಜದ್ದು ಸಸಿದು ತಾವೇ ಬೀಜ ಇಟ್ಕೊಂಡ್ರ ಅಥವಾ ಏನೋ ಸಸಿ ಸೀಡ್ಲಿಂಗ್ ಎಲ್ಲ ಬೇರೆ ಕಡೆಯಿಂದ ತಂದ್ರ? ಬೇರೆ ಕಡೆಯಿಂದ ತಂದಿದ್ದೆ ಸರ್, ಅನಂತಪುರ್ಲಿಂದ. ನಮ್ಗೆ ರೈತರು ಹೇಳಿದ್ದನ್ನ ಅವರು ತಿಳ್ಕೊಂಡು ಅವ್ರ ಮುಖಾಂತರನೇ ನಾವು ಅನಂತಪುರ್ಲಿಂದ ತರಿಸ್ಕೊಂಡಿದ್ದೀವಿ ಸರ್ ಫಸ್ಟ್ ಟೈಮ್. ಸೆಕೆಂಡ್ ಟೈಮ್ ಅಲ್ಲಿ ಮಹಾರಾಷ್ಟ್ರದಿಂದ ತರಿಸಿದ್ವಿ ಸರ್. ಎಂಟು ಬಿತ್ತು ನಿಮ್ಗೆ ರೇಟ್ ಪ್ರತಿ ಸಸಿಗೆ? ಫಸ್ಟ್ ಟೈಮ್ ತಂದಾಗ 11 ರೂಪಾಯಿ ಸರ್, ಈಗ ಮಹಾರಾಷ್ಟ್ರದಿಂದ ತರಿಸಿದಾಗ 13 ರೂಪಾಯಿ ಇತ್ತು. ಬಟ್ ಮಹಾರಾಷ್ಟ್ರದ್ದು ಸಸಿ ಚೆನ್ನಾಗಿದ್ವಿ ಸರ್, ಅವು ಇಳುವರಿನು ಅವು ಗಿಡಗಳೂ ತುಂಬ ಹೆಲ್ದಿ ಆಗಿದ್ವು, ನಮಗೆ ಬೆಳೆನೂ ಚೆನ್ನಾಗಿ ಬಂತು ಸರ್. 1 ಎಕರೆಗೆ ಸುಮಾರು ಏನಿಲ್ಲ ಅಂದರೆ 40-45 ಟನ್ ಬಂತು ಸರ್ ಅದು. ಈಗ ಬೇರೆ ಬೇರೆ ವೆರೈಟಿಗಳಲ್ಲಿ ಹಾಕ್ತಾರೆ, ರೆಡ್ ಲೇಡಿ ಹಾಕ್ತಾರೆ, ಕೆಲವೊಂದು ಕಡೆ ಬೇರೆ ಬೇರೆ ತರಕಾರಿ ಇದೆ, ನಾವು ಈ ಹಣ್ಣಿನ ಬೆಳೆಗಳು ಅದರಲ್ಲಿ ವಿಧ ಇದಾವೆ, ವೆರೈಟಿಗಳು ಸುಮಾರು ವೆರೈಟಿ ಇದೆ ಸರ್. ಬಟ್ ಆದರೆ ನಾವು ರೆಡ್ ಲೇಡಿ 786 ಜಾಸ್ತಿ ಬೆಳೆಸ್ತೀವಿ ಸರ್ ನಮ್ಮ ಇದರಲ್ಲಿ. ಅದು 15 ನಂಬರ್ ಅಂತೇಳಿ ಬಂದಿದೆ ಸರ್ ಇವಾಗ, ಹೌದು 15 ನಂಬರ್ ಅಂತ ಹೇಳ್ತಾರೆ, ಅದು ಬಂದಿದೆ. ಬಟ್ ನಾನು ಲಾಸ್ಟ್ ಟೈಮ್ ಹಾಕಿದ್ದೆ, ನನಗೆ ಅಷ್ಟೇನು ಇಳುವರಿ ಬರಲಿಲ್ಲ ಸರ್. ಅದು 1-2 ಎಕರೆ ಹಾಕಿದ್ವಿ, 10 ಎಕರೆಯಲ್ಲಿ 8 ಎಕರೆ ರೆಡ್ ಲೇಡಿ 786 ಹಾಕಿದ್ವಿ, 2 ಎಕರೆ ಮಾತ್ರ 15 ನಂಬರ್ ಹಾಕಿದ್ವಿ. ನಮ್ಗೆ ಅದು ಬೆಳೆ ಬಂತು ರೀ, ಬಟ್ ಕಟಿಂಗ್ನು ಇಲ್ಲಿ ಸ್ವಲ್ಪ ತ್ರಾಸ ಆಯ್ತು ಸರ್, ಕಟಿಂಗ್ ಮಾಡೋರು ಬರಲಿಲ್ಲ. ಅವು ನಮಗೆ ಮಾರ್ಕೆಟಿಂಗ್ ನಡೆಯಂಗಿಲ್ಲ, ತ್ರಾಸ ಆಗುತ್ತೆ, ಇಲ್ಲಿ ಲೋಕಲಲ್ಲಿ ಆದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಹೊಲದಲ್ಲೇ ಭಾಳಷ್ಟು ವೇಸ್ಟ್ ಆಯ್ತು ಸರ್. ಅವು ಈಗ ಭೂಮಿ ತಯಾರು ಮಾಡೋದು ಭಾಳ ಮುಖ್ಯ, ಯಾಕಂತಂದ್ರೆ ಈಗ ಸಾವಯವ ಗೊಬ್ಬರ ಆಯಿತು, ಮಡಿಕೆ ಹೊಡೆದಾಯ್ತು, ಕೆಲವೊಬ್ಬ ರೈತ ಬಂದ್ರೆ ಏನು ಮಾಡ್ತಾರೆ, ಬೋದು ಮಾಡೋದಿಲ್ಲ, ಹಾಗೆ ನೆಲದಲ್ಲೇ ಸಸಿಗಳನ್ನು ಉಣ್ತಾರೆ. ತಾವು ಹೆಂಗೆ ಮಾಡ್ತೀರಿ ಡ್ರಿಪ್ ಇಟ್ಕೊಂಡ ಮೇಲೆ, ಅದಕ್ಕೆ ಏನಾದರೂ ರೈಸ್ ಇಟ್ಟು ಬೆಡ್ ಮಾಡ್ತೀರಾ ಹೇಗೆ? ಈಗ ಫಸ್ಟ್ ಟೈಮ್ ಅದೇ ಕುಂಟೆ ಹೊಡೆಸಿ ಚೆನ್ನಾಗಿ ಇದು ಮಾಡಿಸಿ ಸರ್, ಗೊಬ್ಬರ ಹಾಕಿಸ್ತೀವಿ, ಆಮೇಲೆ ಸ್ವಲ್ಪ ಲೈಟಾಗಿ ಬೋದಿ ಮಾಡಿಸ್ತೀವಿ ಸರ್, ದೊಡ್ಡದಾಗಿ ಮಾಡಲ್ಲ, ಲೈಟಾಗಿ ಮಾಡಿಸಿ ಅದು ಬೋದಿ ಮೇಲೆ ಡ್ರಿಪ್ ಹಾಕಿ ಇಟ್ಬಿಡ್ತೀವಿ ಸರ್. 1-2 ತಿಂಗಳ ಆದಮೇಲೆ ಸ್ವಲ್ಪ ಮತ್ತೆ ಬೆಡ್ ಏರಿಸ್ತೀವಿ ಸರ್. ಅವಾಗ ಸ್ವಲ್ಪ ಗಿಡಕ್ಕೆ ಹಿಂಗೆ ಗಿಡಗಳು ಹೆಂಗೆಲ್ಲ ದಪ್ಪ ಕಾಂಡ ಹೆಚ್ಚಾಗ್ತದೆ, ಬಡ್ಡಿ ಹೆಂಗೆ ದಪ್ಪ ಗೊತ್ತೋಗ್ತದೆ, ಹಂಗೆ ನೀವು ಮಣ್ಣು ಏರಿಸ್ಕೊಂಡು ಮಣ್ಣು ಏರಿಸ್ತೀವಿ ಸರ್. 1-2 ಸಲ ಹಂಗೆ ಟ್ಯಾಕ್ಟರ್ಲಿಂದನೂ ಏರಿಸ್ತೀವಿ ಸರ್, ಮೊದಲು ಮನುಷ್ಯರ್ಲಿಂದ ಮಾಡ್ತಾ ಇದ್ವಿ. ಈಗ ನಾವು ಯಾವಾಗ 1-8 ಎಕರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು ಅವಾಗಲಿಂದ ಟ್ಯಾಕ್ಟರ್ಲಿಂದನೇ ಮಾಡ್ತಾ ಇದ್ದೀವಿ ಸರ್, ಕುಂಟೆ ಹೊಡೆಯೋದಾಗಲಿ ಮಣ್ಣು ಅದು ಬೋದಿ ಏರಿಸೋದಾಗಲಿ ಎಲ್ಲಾನು ಟ್ಯಾಕ್ಟರ್ಲಿಂದನೇ ಮಾಡ್ತಾ ಇದ್ದೀವಿ ಸರ್. ಈಗ ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕಬೇಕು, ಈಗ ಬೇವಿನ ಹಿಂಡಿ ಹಾಕಬೇಕು, ಎರೆಹುಳ ಗೊಬ್ಬರಗಳು, ಈಗ ಸಾವಯವ ಗೊಬ್ಬರ ಸರ್ಕಾರಿಗಿಂತ ಇವು ನಮ್ಮ ಸಾವಯವ ಗೊಬ್ಬರ ಜಾಸ್ತಿ ಹಾಕ್ಬೇಕು ಅಂತ ಹೇಳ್ತಾರೆ ಪಪ್ಪಾಯಿಗೆ, ನೀವು ಯಾವ್ದು ಜಾಸ್ತಿ ಬಳಕೆ ಮಾಡ್ತೀರಿ? ಈಗ ಸಾವಯವ ಗೊಬ್ಬರದಿಂದ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸರ್, ಬಟ್ ಆದ್ರೆ ನಮಗೆ ಅದು ಸಿಗ್ತಾ ಇಲ್ಲ ಸರ್. ಸಿಕ್ಕರೂ ಬಹಳಷ್ಟು ರೇಟು, ಒಂದು ಟ್ರ್ಯಾಕ್ಟರ್ ಹೀಗೆ ಸುಮಾರು ಏನಿಲ್ಲ ಅಂದ್ರೆ 1-8 ಸಾವಿರ ಖರ್ಚು ಬರುತ್ತೆ ಸರ್, ಲೇಬರ್ ಖರ್ಚು, ಅವ್ರು ಗೊಬ್ಬರನೇ ಬರೀ 7 ಸಾವಿರ ಕೊಡ್ತಾರೆ ಸರ್ ಒಂದು ಟ್ರ್ಯಾಕ್ಟರ್ದು. ಹಂಗಾಗಿ ಸ್ವಲ್ಪ ಅದು ಆಗ್ಬೇಕಂದ್ರೆ ಸ್ವಲ್ಪ ತ್ರಾಸ ಆಗುತ್ತೆ ಸರ್, ಏನೋ 2-3 ಎಕರೆಗೆ ಆದ್ರೆ ಆಗ್ಬೋದು, 8-10 ಎಕರೆಗೆ ಅಂದ್ರೆ ಬಹಳ ಅಮೌಂಟ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ ಸರ್. ಹಿಂಗಾಗಿ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕಾಗುತ್ತೆ, ಆದ್ರೆ ಒಂದು ಚೂರು ಹಾಕ್ತಿವಿ ಸೆಂಟರ್ ಅಲ್ಲಿ ಗಿಡದ ಮಧ್ಯದಲ್ಲಿ ಹಾಕ್ತಿವಿ ಸರ್. ಹೇಗೆ ಈಗ ಡ್ರಿಪ್ ಲೈನ್ ಹೇಳ್ತಿರಲ್ಲ, ಡಬಲ್ ಡ್ರಿಪ್ ಲೈನ್ ಹೊಡಿತಿರೋ ಅಥವಾ ಏನೋ ಸಿಂಗಲ್ ಲೈನ್ ಹೊಡಿತಿರ್ತಾವೆ? ಫಸ್ಟ್ ಟೈಮ್ ಸಿಂಗಲ್ ಇರುತ್ತೆ ಸರ್ ಗಿಡ ಸಣ್ಣದಿರುವಾಗ, ಯಾವಾಗ ಗಿಡ ದೊಡ್ಡದಾಯ್ತು ಅಕ್ಟೋಬರ್ ನವೆಂಬರ್ ಅಲ್ಲಿ ಡಬಲ್ ಲೈನ್ ಹೇಳ್ತೀವಿ ಸರ್. ನೀರು ಜಾಸ್ತಿ ಬೇಕಾಗ್ತದೆ, ನೀರು ಜಾಸ್ತಿ ಬೇಕಾಗ್ತದೆ ಸರ್, 2 ಕಡೆ ನೀರು ಬಿದ್ರೆ ಗಿಡನು ಚೆನ್ನಾಗಿ ಬರುತ್ತೆ ಸರ್, ಅವಾಗ ಡಬಲ್ ಲೈನ್ ಇದ್ರೇನೆ ಚೆನ್ನಾಗಿ ಸರ್. ಹೇಗೆ ತಮ್ದು ಅಂತರ ಎಷ್ಟು ಕೊಡ್ತೀರಿ ಬೀಜದಿಂದ ಬೀಜಕ್ಕೆ ಅಥವಾ ಈ ಸಾಲಿಂದ ಸಾಲಿಗೆ? ಸಾಲಿಂದ ಸಾಲಕ್ಕೆ 7 ಫೀಟ್ ಇಡ್ತೀವಿ ಸರ್ ನಾವು, ಗಿಡದಿಂದ ಗಿಡಕ್ಕೆ 6 ಫೀಟ್ ಹಿಡಿದೀವಿ. ಏಳು ಆರು ಸರ್, ಯಾಕಂದ್ರೆ 6-6 ಇಟ್ಟರೆ ಸ್ವಲ್ಪ ಹತ್ತಿರ ಆಗ್ಬಿಟ್ಟು ಗಿಡನೂ ಸುಮ್ಮನೆ ಬೆಳೆದೋಗುತ್ತೆ ಸರ್, ಉದ್ದಕ್ಕೆ ಬೆಳೆದೋಗ್ಬಿಡುತ್ತದೆ. ಹೊಡಿಬೇಕು ಈಲ್ಡಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ಸರ್. ಹೌದು, ಈಗ ಸರಾಸರಿ ತಮ್ಮದು 5 ವರ್ಷದ ಅನುಭವ ತಾವು ನೋಡಿದಾಗ ಪಪ್ಪಾಯದು ಪ್ರತಿ ಗಿಡಕ್ಕೆ ಅಂದಾಜು ಎಷ್ಟು ಕೆಜಿ ಹೈ ಇಳುವರಿ ತಮ್ಮದು ಬಂತು? 45 ಕೆಜಿ ಬಂದಿದೆ ಸರ್ ಒಂದು ಗಿಡಕ್ಕೆ. ಒಂದು ಎಕರೆದಲ್ಲೇ 45 ಟನ್. ಈಗ ಕೆಲವೊಬ್ಬರು ಏನಂತಾರೆ, ಒಂದೊಂದು ಗಿಡದ್ದು 70-80 ಕೆಜಿ 100 ಕೆಜಿ ತನ ಇಳುವರಿ ಬರ್ತದೆ ಅಂತ ಹೇಳ್ತಾರೆ ಸರ್. ನಮ್ಗೆ ಈ ರೆಡ್ ಲೇಡಿ ಬಂದಿರೋದು ಅಷ್ಟೇ ಸುಮಾರು, ನಾವು ಸುಮ್ನೆ ಅಷ್ಟಾಯ್ತು ಇಷ್ಟಾಯ್ತು ಅನ್ನಕ್ಕಿಲ್ಲ. ನಮಗೆ ಬಂದಿರೋದು 40-45 ಟನ್ ಒಂದು ಎಕರೆಯಲ್ಲಿ. ಹೌದು, ಬೆಳೆ ಅಂತೂ ಬರ್ತದೆ, ಬಟ್ ಲಾಸ್ ಅಂಬೋದು ಬಹಳ ಕಡಿಮೆ ನನ್ನ ಪ್ರಕಾರ. ಈಗ ಮತ್ತೆ ಡ್ರಿಪ್ ಎಣ್ಣೆ ಹೊಡಿತೀರಿ, ಮತ್ತೆ ಗೊಬ್ಬರ ಹಾಕ್ತೀರಿ, ಹೇಗೆ ಫರ್ಟಿಲೈಸರ್ ಹೆಂಗೆಲ್ಲ ಹಾಕ್ತೀರಿ? ಏನೋ ನೀವು ಡ್ರಿಪ್ ಮೂಲಕ ಹಾಕ್ತಿರೋ ಅಥವಾ ಏನೋ ಮತ್ತೆ ಅದನ್ನ ನೀವು ಉಗ್ತಿರೋ? ಮೊದಲು ಗಿಡ ಸಣ್ಣದಿರುವಾಗ ಗಿಡದ ಪಕ್ಕದಲ್ಲಿ ಸ್ವಲ್ಪ ಡಿ ಎ ಪಿ ಕಾತರ ಗೊಬ್ಬರಗಳು ಹಾಕ್ತಿವಿ ಸರ್. ಮಣ್ಣು ತೋಡಿ ಸ್ವಲ್ಪ ಹಾಕಿ ಮುಚ್ಚಿಬಿಡೋದು? ಮುಚ್ಚಿಬಿಡ್ತೀವಿ. ಆಮೇಲೆ ಸ್ವಲ್ಪ ಗಿಡ ಎತ್ತರ ಆಯ್ತಂದ್ರೆ ಅದೇ ನವೆಂಬರ್ಲಿಂದಾನೆ ಯಾವಾಗ ಡಬಲ್ ಡ್ರಿಪ್ ಹಾಕ್ತಿವಿ ಸರ್, ಅವಾಗ ಬರೀ ಡ್ರಿಪ್ ಗೊಬ್ಬರನೇ ಕೂಡ ಜಾಸ್ತಿ. ಇದು ನಮ್ಮ ಫರ್ಟಿಲೈಸರ್ ಇದು ಕೊಟ್ಟರೆ ಖರ್ಚು ಜಾಸ್ತಿ ಆಗುತ್ತೆ ಸರ್, ಬಟ್ ಲೇಬರು ಅವೆಲ್ಲ ತ್ರಾಸಾಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಡ್ರಿಪ್ ಮುಖಾಂತರನೇ ಗೊಬ್ಬರ ಕೊಡ್ತೀವಿ ಸರ್. ಈಗ ಮುಖ್ಯವಾಗಿ ಪಪಾಯದಲ್ಲಿ ಬರುವಂಥದ್ದು ವೈರಸ್ ರೋಗ. ಭಾಳಷ್ಟು ಗಿಡಗಳು ವೈರಸ್ ಬಂದು ಕಾಯಿ ಬೀಳಲಾರ್ದಂಗೆ ಗೊಡ್ಡಾಗ್ಬಿಡ್ತವೆ. ಮುಖ್ಯವಾಗಿ ಸಮಸ್ಯೆ ಬಂದಿರೋದು ಏನು ತಮ್ಮ 5 ವರ್ಷಗಳ ಈ ಕೃಷಿ ಬದುಕಿನಲ್ಲಿ ಅಥವಾ ಪಪಾಯ ಬೆಳೆತಿರ್ತಾವೆ, ಏನು ಸಮಸ್ಯೆಗಳು ಜಾಸ್ತಿ ಬರ್ತಾವೆ, ಖರ್ಚು ಎದಕ್ಕೆ ಜಾಸ್ತಿ ಬರ್ತದೆ ಅಂತ ಹೇಳ್ತೀರಿ ಸರ್? ಈಗ ಅದೇ ವೈರಸ್ಸು ಬಂತಂದರೆ ಗಿಡ ಗ್ರೋತ್ ಅನ್ನೋದು ನಿಂತು ಬಿಡುತ್ತೆ ಸರ್, ಈಲ್ಡಿಂಗ್ ಅನ್ನೋದೇ ಬರೋಂಗಿಲ್ಲ. ಅದು ನಮಗೆ ಸುಮಾರು 1-2 ತಿಂಗಳಿಂದ 3 ತಿಂಗಳ ಒಳಗಡೆ ಏನಾದ್ರು ವೈರಸ್ ಬಂತಂದ್ರೆ ನಮಗೆ ಇಳುವರಿ ಬರೋದಂತೂ ಖಂಡಿತ ಬರೋದೇ ಇಲ್ಲ ಸರ್. ಇನ್ನೂ ಹೌದು, ಸುಮಾರು 5-6 ತಿಂಗಳು ಆದ್ಮೇಲೆ ಏನಾದ್ರು ಸ್ವಲ್ಪ ಅದಕ್ಕೆ ಅದು ವೈರಸ್ ಬಂತಂದ್ರೆ ನಮ್ಗೆ ಏನಾದ್ರು ಮಾಡಿದ ಖರ್ಚು ಬರ್ಬೋದು. ಗಿಡದಿಂದ ಗಿಡಕ್ಕೆ ಮತ್ತೆ ಸ್ಪ್ರೆಡ್ ಹಾಕೊಂತ ಹೋಗ್ತದ? ಅದು 1-2-3 ತಿಂಗಳಲ್ಲೇ ಸ್ಪ್ರೆಡ್ ಆಗ್ಬಿಡುತ್ತೆ ಸರ್ ಫುಲ್ ಆಗಿ. ತೋಟ ತೋಟಕನೆ ಅದು ಪೂರಾಗಿ ವೈರಸ್ ಬಂದು ಏನು ಬರಲಾರ್ದಂಗ ಅಂತ ಒಂದು ಹೊಲಗಳನ್ನು ಕೂಡ ನಾವು ನೋಡಿದೀವಿ. ಹೌದು ಸರ್, ಈಗ ನಮ್ಮ ಪ್ರಕಾರ ಅವರು ರೈತರು ಆಗಲಿ ಈಗ ನಮ್ಮ ಅದರಲ್ಲಿ ಗೊತ್ತಿದ್ದವರು ಆಗಲಿ ಹೇಳಿರೋದು ಪ್ರಕಾರ ಏನಂದ್ರೆ ಸರ್, ಈಗ ಈ ವೈರಸ್ ಬರೋಕ್ಕೆ ಕಾರಣ ಅಂದರೆ ಅದು ಭೂಮಿಯಲ್ಲಿ ಇರುವಂಥ ಕೆಲವೊಂದು ಸೂಕ್ಷ್ಮಾಣುಗಳು ಇಲ್ಲದೆ ಇರುವುದು, ಆಮೇಲೆ ಭೂಮಿ ಫಲವತ್ತತೆ ಆಗಿ ಇಲ್ಲದೆ ಇರುವುದು, ಆಮೇಲೆ ಗಾಳಿ ಮುಖಾಂತರ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಆಮೇಲೆ ವೈಟ್ ಚಿಪ್ಸ್ ಇದರಿಂದ ಬರುತ್ತೆ ಅಂತ ಅಂತಾರೆ. ಯಾಕಂತಂದ್ರೆ ಪಕ್ಕದಲ್ಲಿ ಯಾವುದೋ ಒಂದು ರೋಗಗ್ರಸ್ತ ಹೊಲ ಇತ್ತಪ್ಪ ಅಂತ ಅಲ್ಲಿಂದ ಗಾಳಿ ಮೂಲಕನೂ ಬರುತ್ತೆ ಅಂತ ಹೇಳ್ತಾರೆ. ಮಣ್ಣಿನಿಂದ ಕೂಡ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಬರುತ್ತವೆ ಸರ್. ಅಂದ್ರೆ ಸೀಡ್ಲಿಂಗ್ ಒಳ್ಳೆ ರೀತಿಯಿಂದ ಇರಬೇಕು. ಸಸಿಗಳು ಏನು ತರ್ತಿರ್ತೇವೆ ಮಹಾರಾಷ್ಟ್ರದಿಂದ ತರಬಹುದು ಅಥವಾ ಏನು ಆಂಧ್ರದಿಂದ ತರಬಹುದು, ಅಲ್ಲಿ ಗುಣಮಟ್ಟದ ಅವರೇನು ಸಸಿಗಳನ್ನ ತಯಾರು ಮಾಡ್ತಾರಲ್ಲ ಅಲ್ಲಿ ಮಾತ್ರ ಬಹಳಷ್ಟು ವ್ಯವಸ್ಥಿತವಾಗಿ ಇರ್ಬೇಕಂದ್ರೆ ಚಲೋ ಇಳುವರಿ ಬರ್ತದೆ ಅಂತ ರೈತರ ಅಭಿಪ್ರಾಯ. ಅದೇ ಸರ್, ಗಿಡ ಹೇಳ್ದಾಗಿದ್ರೆ ನಮ್ಗೆ ಬೆಳೆನು ಚೆನ್ನಾಗಿ ಬರಕ್ಕೆ ಇದು ಇರುತ್ತೆ ಸರ್. ಗಿಡನು ಚೆನ್ನಾಗಿರ್ಬೇಕು ಸರ್. ಅದು ಈಗ ಮಹಾರಾಷ್ಟ್ರದು 100% ಆಗಿ ಅವರು ಚೆನ್ನಾಗಿ ಕೊಡ್ತಾರಂತೆ. ಈಗ ಅನಂತಪುರಲ್ಲಿ ಕೆಲವೊಂದು ನರ್ಸರಿಗಳು ಏನಿವೆಲ್ಲ ಸರ್, ಅವ್ರು ಸ್ವಲ್ಪ ಮಿಕ್ಸಿಂಗ್ ಸೀಡ್ ಇರ್ತಾವ ಅಂತ ಹೇಳ್ತಾ ಇದಾರೆ ಸರ್. ಅವ್ರು ಮಿಕ್ಸಿಂಗ್ ಸೀಡ್ ಇದ್ದಾಗ ಸ್ವಲ್ಪ ವೈರಸ್ ಬೇಗ ಬರುತ್ತೆ ಅಂತ. ತಾವೇ ಬೀಜ ತಗೊಂಡು ಏನಾದರೂ ಒಂದು ಪಾಲಿಥಿನ್ ಚೀಲದಲ್ಲಿ ಅಥವಾ ಬ್ಯಾಗ್ ಅಲ್ಲಿ ಹಾಕೊಂಡು ನಮಗೆ ಬೇಕಾದಂತಹ ಒಂದು ವೆರೈಟಿಗಳನ್ನ ನಾವೇ ಮಾಡ್ಕೊಂಡು ಹೋಗ್ಬೋದಲ್ಲ? ಈಗ ಮಾಡ್ಬೋದು ಸರ್, ಬಟ್ ನಾವು ಅದ್ರ ಕೆಲವೊಂದು ಕಡೆ ನೋಡಿವೆ. ಅದು ನಾವು ಫಸ್ಟ್ ಇದು ಮಾಡುವಾಗ ಸಸಿ ಸ್ವಲ್ಪ ಚೆನ್ನಾಗಿ ಬರಂಗಿಲ್ಲ ಅಂತ ಹೇಳ್ತಾರೆ ಸರ್, ಕೆಲವೊಂದು ಬೀಜಗಳು ಫೇಲ್ ಆಗುತ್ತೆ ಅಂತ. ನಾವೇನು ಇಟ್ಟಿಲ್ಲ ಸರ್, ಆ ಥರ ಪ್ರಯತ್ನ ಮಾಡಿಲ್ಲ. ಬೇರೆಯವ್ರು ಮಾಡಿರೋದನ್ನ ಕೇಳಿ ನಾವು ಸುಮ್ಮನೆ ಅದನ್ನ ಯಾಕಪ್ಪ ಅದ್ರ ತಂಟಿಗೆ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಮಾಡಿಲ್ಲ ಸರ್. ನಮ್ಗೆ ಗೊತ್ತಿರೋ ಕಡೆ ನಾವು ತಂದು ಮಾಡ್ತಾ ಇದೀವಿ, ಈಗ ಸಸಿನೇ ತೊಗೊಂಬರ್ತಾ ಇದ್ದೀವಿ. ಬೀಜ ತಂದು ಮಾಡಬೇಕಂದ್ರೂ ಈಗ ನಮ್ಮ ವೆದರ್ಗೆ ಸ್ವಲ್ಪ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ನಮ್ಮಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಅದು ಮಾಡ್ಬೇಕಂದ್ರೆ ಮಾರ್ಚ್ ಲಾಸ್ಟ್ ಇಲ್ಲ ಏಪ್ರಿಲ್ ಫಸ್ಟ್ ವೀಕ್ ಎಲ್ಲ ಹಂಗೆ ಮಾಡ್ಬೇಕು ಸರ್. ಜೂನ್ ಅಲ್ಲಿ ಇಡಬೇಕಂದ್ರೆ 30-45 ದಿವಸ ಬೇಕು ಒಂದು ಗಿಡ. ಆವಾಗ ನಮ್ಮಲ್ಲಿ ಬಿಸಿಲು ಜಾಸ್ತಿ ಇದೆ. ಈಗ ಅದನ್ನೆಲ್ಲ ಮಾಡಿ ಮಾಡ್ಬೇಕಂದ್ರೆ ಬೆಳೆಯೋದಿಲ್ಲ, ಸ್ವಲ್ಪ ಗಿಡಗಳು ಭಾಳಷ್ಟು ಬೀಜ ಫೇಲ್ ಆಗುತ್ತೆ ಅನ್ನೋ ಸಲುವಾಗಿ ನಾವು ಮಾಡಿಲ್ಲ ಸರ್ ಅದು. ಈಗ ತಾವು ಹೇಳಿದ್ರಿ ಪ್ರತಿ ಎಕರೆಗೆ 45 ಟನ್ನು ತಾವು ಬೆಳೆದೀವಿ ಅಂತ ಹೇಳ್ಬಿಟ್ಟು, ನಿಮಗೆ ಸರಾಸರಿ ರೇಟ್ ಹೈಯೆಸ್ಟ್ ಎಷ್ಟು ಬಂದದ, ಕಡಿಮೆ ಎಷ್ಟು ಬಂದದ ನಿಮ್ದು? ಸರ್ ಕಡಿಮೆ ಅಂದ್ರೆ 5 ರೂಪಾಯಿ ಸರ್. ಹೈಯೆಸ್ಟ್ ರೇಟ್ ಅಂದ್ರೆ 21-22 ರೂಪಾಯಿ ವರೆಗೆ ಮಾರಿದ್ವಿ. ಯಾವ ವರ್ಷ ಅದು? 21-22 ವರ್ಷ ಮಾರಿದ್ದು? 22 ರೂಪಾಯಿ ಮಾರಿದ್ದು 22-23 ಸರ್. ಈಗ 20ರವರೆಗೆ ಹೋಗಿದೆ ಸರ್ ಈ ವರ್ಷ. ಅಂದ್ರೆ ವ್ಯವಹಾರಗಳು ಹೇಗೆ, ಆನ್ಲೈನ್ ಆಗ್ತದಾ ಅಥವಾ ಏನೋ ಹಣ ಕ್ಯಾಶ್ ನಮಗೆ ಹಾರ್ಡ್ ಕ್ಯಾಶ್ ಕೈಯಲ್ಲಿ ಕೊಡ್ತಾರೆ ಹೆಂಗೆ ವ್ಯಾಪಾರಸ್ಥರು? ಈಗ ವ್ಯಾಪಾರಸ್ಥರು ಸರ್ ಅವರು ಬಂದು ಫಸ್ಟು ನಮ್ಮ ಹೊಲ ನೋಡಿ ಹೋಗ್ತಾರೆ, ಈ ಟೈಮಿಗೆ ಬರುತ್ತೆ ಕಟಿಂಗ್ ಅಂತ ಹೇಳ್ತಾರೆ. ಅವತ್ತೇ ರೇಟ್ ಮಾತಾಡ್ತೀವಿ ಸರ್, ಅದು ಮಾರ್ಕೆಟಿಂಗ್ ಏನಿರುತ್ತೆ ಆ ರೇಟ್ ಮಾತಾಡ್ತಾರೆ. ಒಂದು ದಿವಸ 2 ದಿವಸ ಹೆಚ್ಚು ಕಡಿಮೆ ಗಾಡಿ ಇಟ್ಬಿಟ್ಟು ಕಟಿಂಗ್ ಆದ ತಕ್ಷಣನೇ ಎ ಬಿಜ್ ಕಾಟ್ ಮಾಡಿದ್ದೇನು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ಅಂದ್ರೆ ವೆಬ್ ಬ್ರಿಡ್ಜ್ ಮೇಲೆ ಗಾಡಿ ನಿಂತಾಗ ನಿಮ್ಗೆ ಎಷ್ಟು ತೂಕ ಇದೆ ಅವಾಗ ನಿಮ್ಗೆ ದುಡ್ಡು ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಸರ್. ಇಲ್ಲ ಕೆಲವೊಂದ್ಸಲ ಏನಾಗ್ತದೆ, ಇಲ್ಲ ಲೋಡ್ ಹೋಗಿಬಿಟ್ಟು ಅನ್ಲೋಡ್ ಮಾಡಿ ಇವತ್ತು ಅನುಕೂಲ ಆಗಿಲ್ಲ ಅಲ್ಲಿ ಹೋಗಿ ಹಾಕ್ತೀವಿ, ಅಲ್ಲಿ ಹೋದ್ಮೇಲೆ ಕೂಡ ಅವ್ರು ಹಾಕೋದಿಲ್ಲ, ಕಾಡಿಸ್ತಾರೆ. ಕೆಲವೊಂದು ರೈತ ಬಾಂಧವರಿಗೆ ಮೋಸ ಕೂಡ ಆಗಿದೆ. ಈಗ ಅದ್ರದೊಂದು ಸಂಬಂಧ ಇಲ್ಲದೇ ನಾವು ಎ ಬಿಜಿ ಕಟ್ ಆಗಿದ ತಕ್ಷಣನೇ ನಾವು ಗಾಡಿ ಬಿಡೋಂಗಿಲ್ಲ ಸರ್. ಅಮೌಂಟ್ ನಮಗೆ ಕೊಟ್ಟ ನಂತರನೇ ಟ್ರಾನ್ಸ್ಫರ್ ಆಗಲಿ ಇಲ್ಲ ಆಡ್ ಕ್ಯಾಶ್ ಅನ್ನು ಕೊಡಲಿ, ಕೊಟ್ಟ ತಕ್ಷಣ ನಾವು ಗಾಡಿ ಬಿಡ್ತೀವಿ ಸರ್. ಇಲ್ಲ ಅಂದ್ರೆ ನಾವು ಬಿಡೋಂಗಿಲ್ಲ. ಕ್ಯಾಶು ಇನ್ನ ಬಂದಿಲ್ಲ, ಅಮೌಂಟ್ ಇನ್ನ ಕೊಟ್ಟಿಲ್ಲ, ಅವರು ನಿಲ್ಸ ಅಂತ ಹೇಳಿ ನಿಂದ್ರಿಸ್ತೀವಿ ಸರ್ ನಾವು. ಅಂದ್ರೆ ಸಪೋಸ್ ಆಗಿ ಗಾಡಿ ನಿಲ್ಲಿಸ್ಬಿಟ್ಟು ತಗೊಂಡು ಹೋಗ್ಲಿಲ್ಲ ಮತ್ತೆ ಹಣ್ಣುಗಳು ಕಟಿಂಗ್ ಆಗ್ಬಿಟ್ಟಿರ್ತವೆ, ತಗೊಂಡು ಹೋಗ್ಲಿಲ್ಲ ಅಂದ್ರೂ ಸಮಸ್ಯೆ ರೈತರಿಗೆ? ತಗೊಂಡು ಹೋಗ್ತಾರೆ ಸರ್, ತಗೊಂಡು ಹೋಗಂತೂ ಮಾಡಲ್ಲ, ತಗೊಂಡು ಹೋಗ್ತಾರೆ ಅವರು. ಯಾಕಂದ್ರೆ ಮಾತಾಡಿ ಇರ್ತಾರಲ್ಲ, ಒಯ್ತಾರ. ಈಗ ಅಂತ ಪ್ರಾಬ್ಲಮ್ಗಳು ಏನಿಲ್ಲ ಸರ್, ಆತರ ಏನು ಯಾರು ಮಾಡಿಲ್ಲ, ಈಗ ಅಂತವ್ರು ಯಾರು ಇಲ್ಲ. ಅಂದ್ರೆ ಕಂಪ್ನಿಯವರು ಖರೀದಿ ಮಾಡುವರೇ ಹಣ್ಣುಗಳನ್ನ ಹರಿತಾರ ಅಥವಾ ತಾವು ಮತ್ತೆ ಲೇಬರ್ ಇಡಬೇಕು? ಇಲ್ಲ ಸರ್, ಈಗ ಅನಂತಪುರ ನಮ್ಗೆ ಗುತ್ತಿ ಇದ್ರಿಂದಾನೆ ಜಾಸ್ತಿ ಬರ್ತಾರೆ ಲೇಬರು. ಅವರೇ ಬಂದು ಲೇಬರು ಅವ್ರದೇ, ಗಾಡಿ ಖರ್ಚು ಅವ್ರದೇ, ಪ್ಯಾಕಿಂಗ್ ಅವ್ರದೇ, ಪ್ಯಾಕಿಂಗು ಅವ್ರದೇ, ಎಲ್ಲಾನು ಅವ್ರದೇ ಇರೋದು ಸರ್. ನಮ್ದೇನು ಇರಲ್ಲ, ಅದೊಂದೇ ನಮ್ಗೆ ಸ್ವಲ್ಪ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಸರ್. ಅದು ನಾವು ದೇಕರಿಕೆ ಮಾಡ್ಕೋಬೇಕು ಎಷ್ಟು ತೂಕ ಆಯ್ತು. ಅಂದ್ರೆ ಈಗ ಸೈಜ್ ಮೇಲೆ ಹರಿತಾರ ಅವರು, ದೊಡ್ಡ ಹರಿತಾರೆ, ಸಣ್ಣ ಇರ್ತಾರೆ. ಅಕಸ್ಮಾತ್ ಆಗಿ ಅವ್ರು ಎಲ್ಲ ರೀತಿಯಿಂದ ಹಣ್ಣುಗಳನ್ನ ಖಾಲಿ ಮಾಡ್ತಾರೆ ಅಥವಾ ದೊಡ್ಡ ದೊಡ್ಡ ಅಷ್ಟೇ ತಗೊಂತಾರ ಅವರು? ಇಲ್ಲ ಸರ್, ಎಲ್ಲಾನು ತಗೊಂತಾರೆ, ದೊಡ್ಡವು ತಗೊಂತಾರೆ, ಸಣ್ಣವು ತಗೊಂತಾರೆ. ಇದೇನು ದೊಡ್ಡದಾಗಿದೆ ಅಂತ ಹೇಳಿ ಬಿಟ್ಟೋಗಲ್ಲ ಸರ್, ಸಣ್ಣದಿದೆ ಅಂತ ಹೇಳಿ ಬಿಡಲ್ಲ. ಲಾಸ್ಟ್ ಟೈಮಲ್ಲಿ ಕಟಿಂಗ್ ಹೊಲ ಮುಗಿಯಕ್ ಬಂದು ಆವಾಗ ಸೈಜ್ ಸಣ್ಣಗಿದೆ ಅಂತ ಹೇಳ್ಬಿಟ್ಟು ಅವಾಗ ಬಿಟ್ಟರೆ ಬಿಡ್ತಾರೆ ಸರ್. ರೇಟ್ ಕಡಿಮೆ ಮಾಡಬಹುದು, ಕಡಿಮೆ ರೇಟ್ ಮಾಡ್ತಾರೆ. ಒಂದೊಂದ್ಸಲ ನಾವು ಏನ್ ಮಾಡ್ತೀವಿ, ಇಲ್ಲ ಹಾಲು ತೆಗೆ ಕೊಟ್ಬಿಡ್ತೀವಿ ಸರ್, ನಾವು ಹಾಲು ತೆಗಿತಾರೆ ಅದರಲ್ಲಿಂದ. ಒಂದ್ ಎಕರೆ ಇಷ್ಟ ಅಂತ ಹೇಳಿ ಮಾತಾಡ್ಬಿಟ್ಟು ಲಾಸ್ಟ್ ಟೈಮಲ್ಲಿ ಹಾಲು ಕೊಟ್ಬಿಡ್ತೀವಿ ಸರ್. ಅದೇ ಹಾಲು ಅದನ್ನ ಹೆಂಗ್ ತೆಗಿತಾರ ಅವರು? ಅವರಲ್ಲಿ ಕೆಲವು ಬ್ಲೇಡ್ಗಳ ತರ ಒಂದ್ ಚೂಪಿ ಆಗಿ ಇರುತ್ತೆ ಸರ್, ಈ ಗುಂಡ್ಪನಿತಾನೆ ಇರ್ತವೆ ಅವು, ಕಟಿಗೆಗೆ ಒಂದ್ ಮೂರ್ ನಾಲ್ಕು ಇರ್ತವೆ, ಅದರಿಂದ ಹಿಂಗ ಹಿಂಗ ಅಂದ್ಬಿಟ್ಟು ತೆಗಿತಾರೆ ಸರ್. ಆ ವಿಡಿಯೋಗಳೆಲ್ಲ ಯಾವ ನಮ್ಮಲ್ಲಿ ನೀಟಾಗಿ ತೆಗಿತಾರೆ ಸರ್. ಹಾಲನ್ನ ಅವ್ರು ಏನಕ್ಕೆ ಉಪಯೋಗ ಮಾಡ್ತಾರ ಅನ್ನೋದನ್ನು ಅವರು, ಹಾಲು ನಾವು ಕೇಳಿದ್ವಿ ಸರ್, ಏನೋ ಕೆಮಿಕಲ್ಗೆ ಯೂಸ್ ಮಾಡ್ತಾರ ಅಂತ ಹೇಳಿದಾರೆ, ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಹಾಲಿನ ರೇಟ್ ಎಷ್ಟು ಕೊಡ್ತಾರ ಅವ್ರು ಸರ್? ಈಗ ಕಾಯಿ ನೋಡ್ತಾರೆ ಹೊಲದಲ್ಲಿ ಎಷ್ಟು ಕಾಯಿ ಇದೆ ಗಿಡಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಅವರು ಅಂಜೋದ ಮೇಲೆ ಮಾತಾಡ್ತಾರೆ. ಒಂದು ಎಕರೆಗೆ ಒಂದು 20,000, 15,000, ಅಟ್ ಲೀಸ್ಟ್ ನಮಗೂ ಒಂದು ಗಿಡಗಳದ್ದು ಏನೋ ಇರುತ್ತಲ್ಲ ಅದನ್ನು ಬರುತ್ತೆ ಅಂತ ಹೇಳಿ ಕೊಟ್ಬಿಡ್ತೀವಿ ಸರ್ ಲಾಸ್ಟ್. ಮತ್ತೆ ಏನು ಹೋಗಲಿಲ್ಲಪ್ಪ ಅಂತಂದ್ರೆ ಮತ್ತೆ ಕಡದ ಹಾಕಿ ಕೂಲ್ ಏನೋ ಬರ್ತದೆ, ಕೂಲ್ ಏನೋ ಬರುತ್ತೆ. ತೆಗೆದು ಹಾಕಬೇಕು, ಹೊಲ ಮತ್ತೆ ಕ್ಲೀನ್ ಮಾಡಬೇಕು ಸರ್. ಹೌದು, ಕ್ಲೀನ್ ಮಾಡಕ್ಕಂತೂ ದೊಡ್ಡ ತ್ರಾಸೇನಿಲ್ಲ ಸರ್, ಅದನ್ನ ರೂಟೋವೇಟರ್ ಹೊಡೆದ್ರೆ ಹೋಗುತ್ತೆ ಅವು ಗಿಡ. ಆದ್ರೆ ಸರ್ ಭೂಮಿ ಫಲವತ್ತತೆ ಅಂತೂ ತುಂಬಾ ಆಗುತ್ತೆ ಸರ್. ಅದು ಪಪ್ಪಾಯಿ ಬೆಳೆದು ಮಣ್ಣಿನಲ್ಲಿ ರೂಟೋವೇಟರ್ ಹೊಡೆದ್ಮೇಲೆ ಒಂದ್ ಚೂರು ಒಂದು ಎಲೆನೂ ಒಂದು ಕಸನೂ ಹೊರಗಡೆ ಹಾಕಕ್ಕೆ ಇಲ್ಲ ಸರ್, ಅದು ಎಲ್ಲ ಕೊಳ್ತು ಹೋಗ್ಬಿಡುತ್ತೆ ಭೂಮಿಯಲ್ಲಿ. ನೆಕ್ಸ್ಟ್ ನಾವು ಬೆಳೆ ಬೇರೆದು ಮೆಣಸಿನ ತೋಟ ಆಗಲಿ ಹತ್ತಿ ಆಗಲಿ ಬೆಳೆದ್ರೆ ಒಂದೇ ಸಲ ಗೊಬ್ಬರ ಹಾಕಿದ್ರೆ ನಮ್ಗೆ ಏನಿಲ್ಲ ಅಂದ್ರೆ ಸುಮಾರು ಒಂದು 15-20 ಕ್ವಿಂಟಲ್ ಹತ್ತಿ ಬೆಳೆಯುತ್ತೆ ಸರ್. ಅದು ಆತರ ಈಗ ಹಾಲು ತೆಗೆದ್ಮೇಲೆ ಮತ್ತೆ ಅದು ಏನು ಕಾಯಿ ಏನಾದ್ರು ಹೂ ಕಚ್ಚೋದು ಬರ್ತದೆ ಅಥವಾ ಅಲ್ಲಿಗೆ ನಿಂತು ಬಿಡ್ತದೆ? ಅಲ್ಲಿಗೆ ನಿಂದು ಹೋಗುತ್ತೆ ಸರ್, ಅಲ್ಲಿಗೆ ಗಿಡನೂ ಒಣಗೋಗ್ಬಿಡುತ್ತೆ ಸರ್ ಹಾಲು ಹೋದ್ಮೇಲೆ, ಅಲ್ಲಿಗೆ ನಿಂತು ಹೋಗುತ್ತೆ ಸರ್ ಅದು. ಹೌದು ಹೌದು, ನೋಡ್ರಿ ಹೊಸ ತಂತ್ರಜ್ಞಾನ ಇದು. ಹಾಲಿನಿಂದ ಏನೋ ಒಂದು ಬೇರೆ ಉತ್ಪನ್ನಗಳನ್ನ ಕೆಮಿಕಲ್ ಅಲ್ಲಿ ಯೂಸ್ ಮಾಡ್ತಾರ ಅವರು? ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಸರ್, ನಮಗೆ ಹೇಳ್ತಾ ಇಲ್ಲ ಅವರು ಅಷ್ಟೇ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಷ್ಟೇ. ಈಗ ನಮ್ಗೆ ಗೊತ್ತಿದ್ದವ್ರು ಗೊತ್ತಿರ್ಬೋದು, ನಮ್ಗೆ ಐಡಿಯಲ್ಲ ಸರ್. ಹಾಲಿಂದ ಬಹಳ ಉಪಯೋಗ ಇದೆ ಅಂತ ಸರ್. ಅದು ಆ ಕಾಯಿನೂ ಹೋಯ್ತಾರಂತೆ ಸರ್, ಗಟ್ಟಿ ಇರೋದು ಕಾಯಿನೂ ಹೋಯ್ತಾರಂತೆ. ಅದ್ರಲ್ಲಿಂದ ತುಂಬಾ ಏನೇನೋ ಮಾಡ್ತಾ ಇದಾರೆ ಸರ್, ಬ್ರೆಡ್ ಮೇಲೆ ಹಾಕೋದು, ಬ್ರೆಡ್ ಮೇಲೆ ಬರುತ್ತೆ ನೋಡಿ ಸರ್ ಅದು. ಹೌದು, ಜಾಮ್ಗಳನ್ನ, ಜಾಮು ಅವೆಲ್ಲ ಅದ್ರಲ್ಲಿಂದಾನೆ ಮಾಡ್ತಾರ, ಜಲ್ಲಿ ಜಾಮ್ಗಳೆಲ್ಲ ಮಾಡ್ತಾರೆ. ಈಗ ಸರಾಸರಿ 1 ಕೆಜಿಗೆ ಪಪ್ಪಾಯ ಸಿಕ್ತಪ್ಪ ಎಷ್ಟು ಸಿಗ್ಬೇಕಂತ ಹೇಳ್ತೀರಿ ರೈತರಿಗೆ? ಏ ಲಾಸ್ ಇಲ್ಲಪ್ಪ, ಹಾಕಿದ ಗಂಟು ಮತ್ತೆ ಬರಬೇಕು, ಲಾಸ್ ಆಗ್ಬಾರ್ದು ಅಂತಂದ್ಬಿಟ್ರೆ ಸರಾಸರಿ ಎಷ್ಟು ಸಿಗ್ಬೇಕಂತ ಹೇಳ್ತೀರಿ? ಒಂದ್ ಎಕರೆಗೆ ಸರ್ ಒಂದ್ 10 ರೂಪಾಯಿ ಕೆಜಿ ಹೋದ್ರು ಒಂದು 30 ಟನ್ ಹಾಕಿದ್ರೇನು ಅವ್ರಿಗೆ ಲಾಸ್ ಅಂತೂ ಇರಲ್ಲ ಸರ್, ಲಾಭನೇ ಇರುತ್ತೆ ಸರ್. ಲಾಸ್ ಇಲ್ಲ ಅಂತಂದ್ರೆ ನಮಗೆ ಖರ್ಚು ಮಾಡಿದ್ ಬರ್ಬೇಕಂದ್ರೆ 20 ಟನ್ ಬರ್ಬೋದು. ಅಂದ್ರೆ ಸರಾಸರಿ ಅಥವಾ ಒಂದ್ ಮಿನಿಮಮ್ 10 ರೂಪಾಯಿ ಒಂದ್ ಕೆಜಿ ಹೋಗ್ಬೇಕು, ಒಂದ್ 8 ರೂಪಾಯಿ 5 ರೂಪಾಯಿ ಬಂತಪ್ಪ ಅಂದ್ರೆ ಲಾಸ್ ಆಗ್ತದೆ, ಲಾಸ್ ಆಗುತ್ತೆ ಸರ್. ಆ ವೈರಸ್ ಒಂದು ಬರ್ಬಾರ್ದು ಸರ್, ವೈರಸ್ ಬಂತಪ್ಪ ಅಂದ್ರೆ ಸ್ವಲ್ಪ ಲಾಸನೇ. ನಮ್ಮ ಏರಿಯಾದಲ್ಲಿ ಕಡಿಮೆ ಇದೆ ವೈರಸ್, ಮತ್ತೆ ಮುಂದೆ ಮುಂದೆ ಹೆಂಗಿದೆ ನೋಡ್ರಿ. ನಿಮ್ದು ಭೂಮಿ ಇಲ್ದಿದ್ರು ಕೂಡ ಬೇರೆಯವರ ಭೂಮಿಯನ್ನ ಲೀಸ್ ತಗೊಂಡು 5 ವರ್ಷಗಳಿಂದ ತಾವು ಪಪ್ಪಾಯವನ್ನ ಮಾಡ್ಕೊಂಡು ಬಂದ್ರಿ, ಏನಾದ್ರೂ ಲಾಸ್ ಆಗಿದ್ದು? ಈಗ ಅದೇ ಮೊದಲಿಂದ ಹೇಳ್ತಾ ಇದ್ದೇನೆ ಸರ್, ನನಗೆ ಲಾಸು ಆಗಿಲ್ಲ, ಅದರಿಂದಾನೇ ನಾನು ಆ ಬೆಳೆಯನ್ನು ಆಯ್ಕೆ ಮಾಡಿಕೊಂಡು ಅದೇ ಬೆಳೆ ಮಾಡ್ಕೊತ ಹೋಗ್ತಾ ಇದ್ದೀನಿ ಸರ್. ಈಗ ನಾವು ಮೊದಲೆಲ್ಲ ಗದ್ದೆ ಮಾಡ್ತಾ ಇದ್ದೇವೆ ಸರ್, ಸುಮಾರು ಅದನ್ನು ಲೀಸ್ಗೆ ತಗೊಂಡು ನಮ್ದು ಒಂದು 6 ಎಕರೆ. ಈಗ ತಮ್ಮ ನಾವು ಇದ್ವಿ ಸರ್, ಈಗ ಭಾಗ ಆಗಿದ್ದು ಆಗಲೇ ಈಗ ತಲಾಗಿ 3 ಎಕರೆ ಬಂದಿದೆ. ಅವೆಲ್ಲ ಕೂಡಿ ಇದ್ದಾಗ ಅದೊಂದು 6 ಎಕರೆ, ಒಂದು ಬೇರೆಯವ್ರದ್ದು ಒಂದು 2-3 ಎಕರೆ ಗದ್ದೆ ಮಾಡ್ತಾ ಇದ್ವಿ. ಅದು ಎಕರೆಗೆ 35-40 ಚೀಲ ಬೆಳೀತಿತ್ತು, ಆದ್ರೂ ಅದು ಖರ್ಚಿಗೆ ಅದಕ್ಕೆ ಇದಕ್ಕೇ ಸರಿ ಹೋಗ್ತಿತ್ತು ಸರ್. ಅದು ಈಗ ಅದನ್ನೆಲ್ಲ ಬಿಟ್ಬಿಟ್ಟಿನಿ ಸರ್ ನಾನು. ಈಗ ಓನ್ಲಿ ಪಪ್ಪಾಯ. ಮನೇಲಿ ಮಾಡೋರು ಎಷ್ಟು ಜನ ಇದ್ದೀರಿ ಮನೇಲಿ? ಈಗ ಮನೆಯಲ್ಲಿ ಸರ್ ನಾನು ಮತ್ತೆ ನಮ್ಮ ಮಿಸ್ಸಸ್ ನಮಗೆ ಬಹಳ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಅವರೂ ಕೂಲಿ ಅವ್ರನ್ನ ಕರ್ಕೊಂಡು ಹೋಗೋದು, ಹೌದು, ಕಸ ಎಲ್ಲ ಇದ್ದಿದ್ದೆಲ್ಲ ತೆಗೆಸೋದಾಗ್ಲಿ, ಅವಳಿಗೂ ಅದರಲ್ಲಿ ತುಂಬಾ ನಾಲೆಜ್ ಬೆಳೆದಿದೆ ಸರ್. ನನ್ನ ತರನೇ ಆಗಿನೂ ಸ್ವಲ್ಪ ನಾಲೆಜ್ ಚೆನ್ನಾಗಿ ಬೆಳೆದ. ನೋಡಿ ನೀವೆಲ್ಲ ಸಿಟಿಗಳಲ್ಲಿ ಪೇಟೆಗಳಲ್ಲೆಲ್ಲ ಹೋದ್ರಪ್ಪ ಅಂತಂದ್ರೆ ಮತ್ತೆ ಮೇಂಟೈನ್ ಮಾಡೋಷ್ಟು ಹೆಣ್ಮಕ್ಳು ತಿಳುವಳಿಕೆ ಬೇಕು. ಅವ್ರಿಗೆ ಅದರಲ್ಲಿ ನನ್ನ ತರನೇ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ಸರ್. ಅದರಲ್ಲಿ ಅವಳು ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ನರಸಿಂಹನಗರ ಹೇಗೆ ಅನ್ಸುತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಮುಖ್ಯವಾಗಿ ಪಪ್ಪಾಯ ಬೆಳೆಯಲ್ಲಿ ತಮಗೆ ಲಾಭ ಆಗಿದೆಯಾ? ಲಾಭ ಆಗಿದೆ ಸರ್, ಲಾಭ ಇಲ್ಲ ಅಂತ ಹೇಳಬಾರ್ದು, ಲಾಭ ಇದೆ. ಆಮೇಲೆ ತೋಟಗಾರಿಕೆ ಇಲಾಖೆಯಲ್ಲೂ ನಮ್ಗೆ ಈ ಇಲಾಖೆಯಿಂದ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಸರ್. ಸಿಗುತ್ತೆ ಸರ್, ಈಗ ನಮ್ಗೆ ಇದು ಡ್ರಿಪ್ಗೆ ಕೊಡ್ತಾ ಇದ್ದಾರೆ ಸರ್. ಆಮೇಲೆ ಲೇಬರ್ದು ಉದ್ಯೋಗ ಖಾತ್ರಿಯಲ್ಲಿ ತಮಗೆ ಸಸಿಗಳದ್ದು ತೋಡೋದು ಉದ್ಯೋಗ ಖಾತ್ರಿಯಲ್ಲಿ ಅವು ಕೊಡ್ತಾ ಇದ್ದಾರೆ ಸರ್. ಇಲಾಖೆಯಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ಈ ಪಪ್ಪಾಯಿ ಮಾಡುವುದರಿಂದ. ಅದು ರೈತರಿಗೂ ಅನುಕೂಲ ಆಗುತ್ತೆ ಸರ್. ಆದ್ರೂ ಒಳ್ಳೆಯದು, ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಯಾಕಂತಂದರೆ ನೋಡ್ರಿ, ನಿಮ್ಮದು ಪಿತ್ರಾರ್ಜಿತ ಆಸ್ತಿ ಕೇವಲ 3 ಎಕರೆ ಭೂಮಿ ಇದ್ರೂ ಕೂಡ 10-12 ಎಕರೆ ಭೂಮಿ, ತಾವು ಸುಮಾರು 5 ವರ್ಷಗಳಿಂದ ಪಪ್ಪಾಯವನ್ನು ಬೆಳೀತಾ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಲ್ಲಿ ನೋಡ್ಕೊಂಬಂದು ಕೃಷಿಯನ್ನು ಮಾಡ್ತಾ ಇದ್ರಿ. 5 ರೂಪಾಯಿ ಕೆಜಿ ಹೆಂಗೆ ಮಾರ್ತಾ ಮಾರ್ತಾ 22 ರೂಪಾಯಿ ಕೆಜಿ ವರೆಗೂ ತಾವು ಹಣ್ಣುಗಳನ್ನು ಮಾರಿದ್ದೀನಿ ಎಂಬಂಥ ಒಂದು ವಿಚಾರವನ್ನು ಲಾಸ್ ಆಗಿಲ್ಲ ಎಂಬಂಥದ್ದು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಒಬ್ಬ ಸರಾಸರಿ ರೈತ ಅಥವಾ ನನ್ನಂಗೆ ಎಷ್ಟು ಎಕರೆಯಿಂದ ಪಪ್ಪಾಯವನ್ನು ಮಾಡಿದರೆ ಲಾಭ ಅಂತ ಹೇಳ್ತೀರಿ? ಈಗ ನೀವು ಕೇಳಿದ ಕ್ವಶನ್ ಒಳ್ಳೆಯದು ಸರ್. ಈಗ 1 ಎಕರೆ 2 ಎಕರೆ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಸರ್, ಸುಮಾರು ಕಟಿಂಗಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಬೆಳಿಬಹುದು, ಬೆಳಕ್ಕೆ ಏನಿಲ್ಲ ಸರ್. ಕಟಿಂಗ್ ಏನಾಗ್ತದೆ ಅಂದ್ರೆ ಇದು ಇಲ್ಲಿ ಲೋಕಲಲ್ಲೇ ಯಾರು ತಗೊಳ್ಳಲ್ಲ ಸರ್. ಅದು ಲೋಕಲಲ್ಲಿ ನಾವು ಮಾರಿದ್ರೆ 1 ಟನ್ 2 ಟನ್ ಮಾರ್ಬೋದು, ಬಟ್ ಅದು ಸುಮಾರು ಏನಿಲ್ಲ ಅಂದ್ರೆ ಒಂದ್ಸಲ ಹರಿದ್ರೂ 5-6 ಟನ್ ಬರುತ್ತೆ 1 ಎಕರೆಗೆ. ಈಗ ಅಷ್ಟು ಹಣ್ಣು ಇಲ್ಲಿ ಯಾರು ತಗೊಳ್ಳಲ್ಲ ಸರ್. ಹಂಗಾಗಿ ಮಾರ್ಕೆಟಿಂಗ್ ಬರೋದೆಲ್ಲ ಸುಮಾರಾಗಿ ಅನಂತಪುರ ಆ ಕಡೆಯಿಂದ ಆಂಧ್ರದವರನ್ನೇ ಜಾಸ್ತಿ ಬರೋದು. ಅವರು ಬಂದು ಡೆಲ್ಲಿ ಕಟಿಂಗು ಅದು ಇವು ಮಾಡ್ಕೊಂಡು ಹೋಗ್ತಾರೆ ಸರ್. ಈಗ ಹಂಗಾಗಿ 1 ಎಕರೆ 2 ಎಕರೆ ಅಂದರೆ 1 ಕಟಿಂಗ್ 2 ಕಟಿಂಗ್ ಬರ್ತಾರೆ, ಆಮೇಲೆ 3ನೇ ಕಟಿಂಗ್ ಆ ಕಡೆ ಎಲ್ಲ ಸ್ವಲ್ಪ ಕಾಯೆಲ್ಲ ಸೈಜು ಅವೆಲ್ಲ ಕಡಿಮೆ ಆಗುತ್ತೆ ಸರ್, ಅವಾಗ ಬರಲ್ಲ. ಹಂಗಾಗಿ ಕಾಸು ಆಗುತ್ತೆ, 2-3 ಎಕರೆ ಬೇಕು. ಏನಿಲ್ಲ ಅಂದ್ರೆ ಸರ್ 1-3 ಎಕರೆಲಿಂದ 1-5 ಎಕರೆ ಹಾಕೊಂಡ್ರೆ ಚೆನ್ನಾಗಿ ಅಂತ ನನ್ಗೆ ಅನುಭವದ ಪ್ರಕಾರ ಇದೆ. ಅಂದ್ರೆ ಖರೀದಿದಾರರಿಗೆ ಬಂದು ಹೋಗ್ಲಿಕ್ಕೆ ಅವ್ರಿಗೆ ಇಡ್ಬೇಕು, ಒಂದು ಗಾಡಿ ಇಡ್ತೀವಿ ಅಂದ್ರೆ ಅಲ್ಲಿ ಲಾರಿ ಒಂದು ಗಾಡಿ ಫುಲ್ ಆಗುತ್ತೆ ಅಂತ ಅವ್ರಿಗೆ ಒಂದು ಬಂದ್ರೆ ಅವರು ಗಾಡಿ ಇಡ್ತಾರೆ ಸರ್. ನಮ್ಮ ಏರಿಯಾದಲ್ಲಿ ಈಗ ತೋಟಗಳು ಸುಮಾರು ಜಾಸ್ತಿ ಇದ್ರೆ ಅವ್ರು ಏನಿಲ್ಲ, ಈ ತೋಟದಲ್ಲಿ ತುಂಬಲಿಲ್ಲ ಅಂದ್ರೆ ಇದ್ರಾಗ ಅರ್ಧ ತುಂಬಿಕೊಂಡು ಇನ್ನೊಂದು ತೋಟದಲ್ಲಿ ಅರ್ಧ ತುಂಬಿಕೊಂಡು ಹೋಗ್ತಾರೆ ಸರ್. ಬಟ್ ಇಲ್ಲಿ ತೋಟಗಳು ಮಾಡೋರು ಕಡಿಮೆ ಇದೆ ಸರ್. ಹಂಗಾಗಿ 1 ಎಕರೆ 2 ಎಕರೆ ಇದ್ದವ್ರಿಗೆ ಸ್ವಲ್ಪ ತ್ರಾಸು ಸರ್ ನನ್ನ ಪ್ರಕಾರ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ತಗೊಂಡು ಬೇರೆಯವರ ಹೊಲವನ್ನು ಲೀಸಿಂಗ್ ಮಾಡಿಕೊಂಡು ಒಂದು ಆರ್ಥಿಕವಾಗಿ ಮುಂದೆ ಬಂದಿದ್ದೀರಿ. ಪಪ್ಪಾಯ ತಮಗೆ ಕೈ ಹಿಡಿದಿದೆ ಅಂತ ನನಗೆ ವೈಯಕ್ತಿಕ ಅನುಭವ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿ ಬದುಕು ಚೆನ್ನಾಗಾಗಲಿ, ಇತರ ಹಣ್ಣಿನ ಬೆಳೆಗಳಿಗೆ ತಾವು ಹೋಗ್ರಿ, ತಮ್ಮ ಪ್ರಯತ್ನಕ್ಕೆ ಆ ದೇವರು ಸಹಕಾರ ಕೊಡಲಿ. ಪಪ್ಪಾಯ ಬೆಳೆಯ ಅನುಭವಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ನರಸಿಂಹನಾಯಕ ಅವರು ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ಎಲ್ಲ ನಮ್ಮ ರೈತ ಬಾಂಧವರಿಗೂ ನಾನು ಧನ್ಯವಾದಗಳು ಹೇಳುತ್ತಾ ಹಾಗೂ ಇದೇ ಥರ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬೆಳೆ ಬೆಳೆಸಿಕೊಂಡು ಹೋಗಬೇಕು ಅಂತೇಳಿ ನನ್ನ ಆಶಯ ಸರ್. ರಾಯಚೂರು ತಾಲೂಕಿನ ಗಿಲ್ಲೆಸ್ಗೂರು ಗ್ರಾಮದ ಆರ್ ನರಸಿಂಹನಾಯಕ್ ಅವರ ಪಪ್ಪಾಯ ಬೇಸಾಯದ ಅನುಭವಗಳನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಂಧುವರೀಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ.

ಕಡಲೆ 5,600 ರೂಪಾಯಿಗಳು, ಜೋಳ ಸ್ಥಳೀಯ 2,300 ರೂಪಾಯಿಗಳು, ಮೆಕ್ಕೆಜೋಳ 2,440 ರೂಪಾಯಿಗಳು, ತೊಗರಿ 7,050 ರೂಪಾಯಿಗಳಿಂದ 7,700 ರೂಪಾಯಿಗಳು. ರೈತ ಬಂಧುವರ ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆದಾಣೆ. ಹತ್ತಿ ಸುಯೋಧರ 4,299 ರೂಪಾಯಿಗಳಿಂದ 7,421 ರೂಪಾಯಿಗಳು, ಭತ್ತ 2,800 ರೂಪಾಯಿಗಳು, ಭತ್ತ ಹೊಸ ಸೋನಾ ಮಸೂರಿ 2,100 ರೂಪಾಯಿಗಳಿಂದ 2,150 ರೂಪಾಯಿಗಳು, ಭತ್ತ ಹಳೆ ಸೋನಾ ಮಸೂರಿ 2,550 ರೂಪಾಯಿಗಳಿಂದ 3,200 ರೂಪಾಯಿಗಳು, ಹಾಗೆ ಗೋಧಿ 3,100 ರೂಪಾಯಿಗಳು. ರೈತ ಬಂಧುವರ ಇದುವರೆಗೆ ಲಿಂಗಸ್ಕೂರು ಹಾಗೂ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ದಾಣೆಯನ್ನು ಕೇಳಿದ್ರಿ. ಇದಾಗಿತ್ತು ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:27. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರಿವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಶ್ರೋತೃ ಬಂಧವರ ಈಗ ಕೇಳೋಣ ಹಂತಿ ಪದಗಳನ್ನು. ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ. ಓಲೆ ಅಂತಿಯ ಕಟ್ಟು ತಲೆ ಅಂತರ ನಾನೆ ಬೇಕು ಪಾಂಚ ಪಾಂಡುವರ ಧರ್ಮಾರೋ ಕಾಟುತ್ತಲೆಯಂತವರ ನೆನಬೇಕು ಪಂಚ ಪಾಂಡವರ ಧರ್ಮಾರೋ ಅಂತೆಯ ಕಾಟುತ್ತಲೆಯಂತರ ನೆನಬೇಕು ಪಂಚ ಪಾಂಡವರ ಧರ್ಮಾರೋ ಅಂತೆಯ ಕಾಟುತ್ತಲೆಯಂತವರ ನೆನಬೇಕು ಪಂಚ ಪರಮಾರ ಧರ್ಮಾರೋ ಪಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ ಪಂಚದಂತೆ ಸಾಯವೋ ಅಂತ ಕತ್ತೆಯ ಕಟ್ಟುತ್ತಲೆಯಂತರ ನಾನೇ ಬೇಕ ಪಾಂಚ ಪಾಂಡವರ ದರ ಮಾರೋ ಕತ್ತೆಯ ಕಟ್ಟುತ್ತಲೆಯಂತವರ ನನೇ ಬೇಕ ಪಾಂಚ ಪಾಂಡವರ ದರ ಮಾರೋ ಪಾಂಚ ಪಾಂಡವರ ದರ ಮಾರನ ನನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ನನದಾರ ಧರ್ಮ ಚಿಂತಿಲ್ಲದಂತೆ ಸಾಯವೋ ಓ ಮುತ್ತಿ ನಮೋಗತೆ ನಕ್ಕರ ಸೊಲದಿಲ್ಲ ಕನೇನಾರ ಮಗಳವ್ವ ಮುತ್ತಿ ನಮೋಗತೆ ನಕ್ಕರ ಸೊಲದಿಲ್ಲ ಕನೇನಾರ ಮಗ ಮುತ್ತಿ ನಮೋಗತೆ